ಇದೆ. ಅಂದ್ರೆ ಒಂದ್ ಕಡೆ ಹುಣಸೆ ತೋಪುಗಳೇ ಇದವೆನ್ನೋ ರೀತಿಯಲ್ಲಿ ಇದಾವೆ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದಾವೆ. ಆದ್ರೆ ನಿಮ್ಮ ಕುಟುಂಬದ ಅಥವಾ ಹೊಲದಲ್ಲಿ ಇರ್ತಕ್ಕಂಥ ಹುಣಸೆ ಮರಕ್ಕೆ ತುಂಬಾ ಪ್ರಾಚೀನತೆಯ ಇತಿಹಾಸ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನೇನು ಸರ್? ಸುಮಾರು ನನ್ನ ಭಾಗಕ್ಕೆ ಬಂದಿರತಕ್ಕಂಥ ಜಮೀನಿನಲ್ಲಿ ಒಂದು ಹುಣಸೆ ಮರ, ಕಣದಲ್ಲೇನೆ ಹುಣಸೆ ಮರ ಇದೆ. ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಅದನ್ನ ಡಿವೈಡ್ ಮಾಡ್ಕೊಂತ ಬರ್ತಾ ಇದೀವಿ. ಮರ ನನ್ನ ಕಣದಲ್ಲಿ ಇದ್ದದನ್ನು ನಾವು ಹಣ್ಣ ಹಂಚಿಕೆ ಮಾಡ್ಕೊಂಬಿಟ್ಟು ಸುಮಾರು 12 ಮನೆ ಆಗಿದಾವೆ. ಒಂದು ಮನೆಯಿಂದ ನಮ್ಮ ಮುತ್ತಾತನಿಂದ ತಾತ ಮಕ್ಕಳು ಅಂತ ಹೇಳ್ಬಿಟ್ಟು 12 ಮನೆಗಳಾಗ್ಯಾವೆ. ಆ ರೀತಿ ಇದ್ರು ಮುಂದೆ ಹಿಂದೆ ಡಿವೈಡ್ ಆಗ್ಬೇಕಾದ್ರೆ ನಮ್ಮ ತಾತರು ಯಾವ ರೀತಿ ಹಂಚ್ಕೊಂಡು ಮುಂದುವರ್ಸ್ಕೊಂತ ಬಂದ್ರೆ ಅದನ್ನು ನಾವು ಅದೇ ರೀತಿ ಮುಂದುವರ್ಸ್ಕೊಂತ ಹೋಗ್ತಾ ಇದೀವಿ. ನನ್ನ ಜಮೀನಲ್ಲಿದೆ ಈ ಮರ, ನಾನು ಕೊಡಲ್ಲ ಅಂತ ನಾನು ಯಾರಿಗೂ ಅಂದಿಲ್ಲ. ಮುಂದೆನೂ ಅದೇ ರೀತಿ ನಡ್ಕೊಂಡು ಹೋಗ್ಬೇಕಂತ ನನ್ನ ಭಾವನೆಯಲ್ಲೇ ಇದೆ. ಆ ಮರ ನನ್ನ ಜಮೀನಲ್ಲಿ ಇರಬಹುದು, ಆದ್ರೆ ಅಜ್ಜಗಳು ಅವ್ರು ಯಾವ ರೀತಿ ಹಂಚ್ಕೊಂಡಿರ್ತಾರೆ ನಮಗೆ ಗೊತ್ತಿರಲ್ಲ. ನಾವು ಚಿಕ್ಕ ಮಕ್ಕಳು ಇರ್ತೀವಿ, ಕೊಡ್ತಿದ್ರ ಹಿಂದೆ ತಾತರು ನಾವು ಅದ್ನ ಯಾಕೆ ಬಿಡ್ಬೇಕು ಸಂಪ್ರದಾಯ ಅಂತ ಹೇಳ್ಬಿಟ್ಟು ಅದೇ ರೀತಿ ಕಂಟಿನ್ಯೂ ಆಗಿ ಹೋಗ್ತಾ ಇದೀವಿ. ಅಂದ್ರೆ ಒಂದು ಹುಣಸೆ ಮರ ಅಂದ್ರೆ ಅದರ ಇಡೀ ಫಲವನ್ನ ಎಲ್ಲರೂ ಹಂಚ್ಕೊಳ್ತೀರಿ. ಈಗ ಭೂಮಿ ನೀವು ಹಂಚ್ಕೊಂಡಿರ್ಬೋದು, ಭೂಮಿ ಹಂಚ್ಕೊಂಡಿರ್ಬೋದು, ಆ ಮರ ನಮ್ಮ ಜಾಗ ಬಂದಿರತಕ್ಕಂತ ಭಾಗದಲ್ಲಿ ಇರ್ಬೋದು. ಅದಕ್ಕೆ ಬಡಿಯೋದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗ್ತೀವಿ. ಎಷ್ಟು ಮನೆ ಇರ್ತೀವಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗ್ತೀವಿ. ಅದನ್ನ ಹಂಚ್ಕೊಂಡ್ಬಿಟ್ಟು ಅವ್ರವ್ರ ಮನೆಗೆ ರೀತಿ ಬೇಕೋ ಆ ರೀತಿ ಉಪಯೋಗ ಮಾಡ್ಕೊಳ್ತಿದ್ದಾರೆ. ನೀವೇನದು ಹೊರಗಡೆ ಮಾರಾಟ ಮಾಡಲ್ಲ? ಹೊರಗಡೆ ಏನು ಮಾರಾಟ ಮಾಡಲ್ಲ, ಅದನ್ನ ಎಲ್ಲರ ಮನೆಗೂ ಹಣ್ಣು ಎಷ್ಟು ಬೇಕಾದ ವರ್ಷಕ್ಕೆ ಒಂದು 10 ಕೆಜಿ ಒಂದು ಕುಟುಂಬಕ್ಕೆ ಬೇಕಾಗುತ್ತೆ ಉಳಿಗೆ, ಅಷ್ಟಂತೂ ಎಲ್ಲರಿಗೂ ಸಿಗುತ್ತೆ. ಹಾಗೇನೆ ನೀವೇನು ಹೈನುಗಾರಿಕೆಯನ್ನು ಮಾಡ್ತಾ ಇದ್ರಿ, ದನಕರುಗಳ ಸಾಕಾಣಿಕೆನು ಹೆಚ್ಚಿದೆ, ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರಿ. ಯಾವ ತಳಿಯ ದನಕರುಗಳನ್ನ ಸಾಕ್ತಾ ಇದ್ರಿ? ನಾವು ಈಗ ಮೊದಲು HF ಜರ್ಸಿ ಇದ್ವು. ಆ HF ಜರ್ಸಿ ಇದ್ದಾಗ ನಮ್ಮ ಮನೆಗೆ ಯಾಕೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇತ್ತು, ದನಗಳು ಬಹಳ ಸಾಯ್ತಿದ್ವು ನಮ್ಮ ಮನೇಲಿ, ವರ್ಷ ಒಂದು ಆಕಳ ಸಾಯ್ತಿತ್ತು. ನಾವು ಈ ಸಜ್ಜನರು ಒಡಂಬಳಿಕೆ ಸುಮಾರು ಒಂದು 20 ವರ್ಷದಿಂದ ಅವ್ರಿಗೆ ನಮಗೆ ವಿಶ್ವಾಸ ಇತ್ತು. ಅವರು ಹಿಂಗೆ ಆಕಳ ಸತ್ತಂದ ತಕ್ಷಣ ಬರೋರು ಏನ ಇವ್ ಯಾಕೆ ಇಟ್ಕೊಂಡು ಯಾ ತೆಗೆದ್ಬಿಡು, ಗೀರ್ ಆಕಳ ತಾಂಬ ನಾನು ತಂದಿದ್ದೀನಿ ನಿನಗೆ ಒಂದು ಕೊಡಿಸ್ತೀನಿ ಅಂದರು. ಕೊಡಿಸ್ದಾಗ ನಾನು ಒಂದು ಗೀರ್ ಆಕಳ ತಾಂಬಂದೆ. ಗೀರ್ ಆಕಳ ತಂದು ಹಾಲು ಮಾರೋದು ಹೆಂಗೆ, ಡೈರಿ ಹಾಕಿದ್ರೆ ಕಡಿಮೆ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರೇ ಸಜ್ಜನ ನಾನೇ ತಾಂಬಂದಪ್ಪ 35 ರೂಪಾಯಿ ಹಾಲಿನ ರೇಟು, ಇವ್ರು ಮಾಡು ಅಂತ ಹೇಳಿದಾಗ ನಾವು ಎಲ್ಲ ಗೀರ್ ಹಸುಗಳೇ ಮಾಡಿದೀವಿ. ಸುಮಾರು ಈಗ 5 ಇದಾವೆ ನಮ್ಮ ಮನೆಯಲ್ಲಿ, 3 ಹೆಣ್ಗಾರು ಇದಾವೆ, ಒಂದು ಕರಿತಕ್ಕಂಥ ಆಕಳಿದೆ, ಒಂದು ಗಂಡುಗಾರು ಇದೆ, 5 ಇದಾವೆ. ಅದ್ರ ಗಂಜಲನ ನಾವು ಗಂಜಿನ ಗುಂಡಿ ಅಂತ, ಕೆಲವರು ಚರಂಡಿಗೆ ಅರಿಬಿಡ್ತಾರೆ, ನಾವು ಅದನ್ನ ಗಂಜಿನ ಗುಂಡಿ ಅಂತ ಹೇಳಿಬಿಟ್ಟು ಮಾಡ್ತೇವೆ. ಹಿಂದಿನಿಂದಲೂ ಸಂಪ್ರದಾಯ ಗಂಜಿನ ಗುಂಡಿ ಇತ್ತು, ಅದನ್ನ ತಿಪ್ಪೆಗೆ ಹಾಕಿಬಿಟ್ರೆ ಫಲವತ್ತತೆ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ಮುತ್ತಜ್ಜನ ಕಾಲದಿಂದಲೂ ಅದೇ ಇತ್ತು. ಈಗಿನ ಸ್ವಲ್ಪ ಸೋಮಾರಿ ನಮ್ಮ ಹತ್ರ ಇರ್ತಕ್ಕಂಥ ಸೋಮಾರಿತನದಿಂದ ಕೆಲವರು ಚರಂಡಿಗೆ ಅರಿಬಿಡ್ತಾ ಇದ್ದಾರೆ. ನಮಗೆ ಅದೇನೋ ಹಿಂದಿನ ಸಂಪ್ರದಾಯ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಚರಂಡಿನೂ ಹತ್ರ ಇಲ್ಲ ನನಗೆ, ಬಸ್ ನಾನು ಸೋಮಾರಿ ಆಗ್ತಿದ್ದಾಗ ಚರಂಡಿ ಹತ್ರ ಇಲ್ಲದ ಕಾರಣ ಹೇಳ್ಬಿಟ್ಟು ಗಂಜಿನ ಗುಂಡೆ ಮಾಡಿಬಿಟ್ಟು ಅದನ್ನ ತಿಪ್ಪಿಗೆ ಹಾಕ್ತೀನಿ. ಕೆಲವರು ದೇಶಿ ಹಾಕೋದ ಗಂಜು ಭಾಳ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಇದ್ದೂರಿಗೆ ಫ್ರೀ ಆಗಿ ಕೊಡ್ತೀನಿ. ಅವ್ರ ಹತ್ರ ಯಾವ ರೀತಿಯಾದ ಒಂದು ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ. ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಸ್ವಲ್ಪ ತಿನ್ನಕ್ಕೆ ಕೊಡ್ರಿ, ನನಗೇನು ಮಾರಾಟಕ್ಕಲ್ಲ, ನಮ್ಮ ಮನೆಗೆ ತಿನ್ನಕ್ಕೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಮೂರಿನವ್ರಿಗೆ ಎಲ್ಲರಿಗೂ ಫ್ರೀ ಕೊಡ್ತೀನಿ. ಹೊರಗಡೆ ಬಂದಿರತಕ್ಕಂಥವ್ರಿಗೆ 10 ರೂಪಾಯಿ ಲೀಟರ್ ಮಾರಾಟ ಮಾಡ್ತಾ ಇದ್ದೀನಿ. ಇದನ್ನ ಯಾವುದಕ್ಕೆ ಬಳಕೆ ಮಾಡ್ತಾರೆ? ಪ್ರತಿ ಒಂದು ಬೆಳೆಗೂ. ಈರುಳ್ಳಿ ನಮ್ಮೂರಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದ, ಅವನು ಯಾವುದು ಕಳೆನಾಶಕ ಅಂತ ಹೊಡೆದ, ಅದನ್ನ ಹೊಳಿಬೇಡ ಅಂತ ಹೇಳಿದ್ರೆ ಅವ್ನು ಹೊಡೆದ, ಅದು ಬಿಟ್ಟ ಮೇಲೆ ಇನ್ನು ಯಾವ ರೀತಿ ಅದು ಕೆಮಿಕಲ್ ಹೊಡೆದಂಗ ಅವ್ನು ಈರುಳ್ಳಿ ಬೆಳೆದ. ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ. ಭೂಮಿನ ಯೂರಿಯಾ ಹಾಕಿದಾಗ ಯಾವ ರೀತಿ ಡೆವಲಪ್ಮೆಂಟ್ ಬರುತ್ತೆ, ಭೂಮಿ ಪೊಟ್ಯಾಶು ಯೂರಿಯಾ ಆಗಿದೆ, ಆ ರೀತಿ ಡೆವಲಪ್ಮೆಂಟ್ ಫಸಲು ಬರುತ್ತೆ, ಭೂಮಿ ಉಬ್ರನೂ ಬರುತ್ತೆ, ಬೆಳವಣಿಗೆ ಬಹಳ ಅನುಕೂಲ ಆಗುತ್ತೆ. ಈ ದೇಶಿ ಆಕಳ ಗಂಜಲಿಂದ ಸಸ್ಯ ವರ್ಧನೆ ಆಗುತ್ತೆ ಅಂತೀರಿ? ಸಸ್ಯಜನ್ಯ ಔಷಧಿನೂ ತಯಾರು ಮಾಡ್ಕೊಬಹುದು, ಭೂಮಿನೂ ಡೆವಲಪ್ಮೆಂಟ್ ಮಾಡಬಹುದು. ಕೆಲವರು ಗಂಜಲ ತಗೊಂಡೋಗ್ಬಿಟ್ಟು ಅಗ್ನಿ ಅಸ್ತ್ರ ಅಂತ ಮಾಡ್ತಾರೆ, ನೀಮಾಸ್ತ್ರ ಅಂತ ಮಾಡ್ತಾರೆ, ಎಲ್ಲ ಈ ಸಸ್ಯಜನ್ಯ ಔಷಧಿ ಅಂತ ಮಾಡ್ತಾರೆ. ಅಂತರೂ ಸಹ ನಮ್ಮ ಹತ್ರ ತಗೊಂಡೋಗ್ಬಿಟ್ಟು ಅದೇ ಔಷಧಿಯಿಂದಲೂ ಇವತ್ತು ಹತ್ತಿ ಬೆಳೆದಿದ್ದಾರೆ, ಈರುಳ್ಳಿ ಬೆಳೆದಿದ್ದಾರೆ. ಅವ್ರು ನಮ್ಗೇನು ಕೊಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ, ನಮ್ಮೂರಿನವರಿಗೆ ನಾನು ಉಚಿತವಾಗಿನೇ ಕೊಟ್ಕೊಂತ ಬಂದೀನಿ ಇದುವರೆಗೆ ಗಂಜನ. ನೇರವಾಗಿ ಬರೀ ಆಕಳ ಗಂಜಲನ್ನೇ ಔಷಧಿ ರೂಪದಲ್ಲಿ ಬಳಕೆ ಮಾಡ್ತಾರೆ ಅಂತ ಕೇಳಿದೆ, ಹೌದಾ? ಇದು ಮಾಡ್ತಾರೆ ಸರ್, ಕೆಲವರು ಬರೇ ಗಂಜನೇ ಸ್ಪ್ರೇ ಮಾಡ್ತಾರೆ. ಒಂದು ಕ್ಯಾನ್ಗೆ 2 ಲೀಟರ್ ಗಂಜ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಅದ್ರ ಮೇಲೆ ಇರ್ತಕ್ಕಂಥ DCG ಕಂಟ್ರೋಲ್ ಆಗುತ್ತೆ. ಪೂರ್ತಿ ಪ್ರಮಾಣ ಹೋಗುತ್ತೆ ಅಂತ ಹೇಳಲ್ಲ, ಕಂಟ್ರೋಲ್ ಆಗಿಬಿಟ್ಟು ಬೆಳೆ ಪರಿವರ್ತನೆ ಆಗುತ್ತೆ. ಸೊ ಈಗ ನಿಮ್ಮ ದೇಸಿ ಆಕಳ ಗಂಜಲು ಈ ಭಾಗದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ. ಆಗಿದೆ ಸರ್, ಆಗಿದೆ, ಬಹಳ ಜನನು ತಗೊಂಡೋಗ್ತಿದ್ದಾರೆ. ಕೊಳೆ ರೋಗನು ಕಂಟ್ರೋಲ್ ಆಗಿದೆ ಅಂತ ಹೇಳ್ತಾರೆ. ಆ ತಗೊಂಡೋಗಿ ಹೊಡೆದ್ರೆ ಒಬ್ಬೊಬ್ರು ಬಂದು ಒಂದು ರೀತಿ ಹೇಳ್ತಲೇ ಇರ್ತಾರೆ, ನಮ್ದು ಕೊಳೆ ರೋಗ ಇತ್ತು, ಕೊಳೆ ರೋಗ ಕಂಟ್ರೋಲ್ ಆಯ್ತು ನಮ್ದು ಅಂದ್ರು. ಕೆಲವರು ನಾನು ಹತ್ತಿಗೆ ಅದನ್ನೇ ಸಸ್ಯಜನ್ಯ ಔಷಧಿ ಮಾಡ್ಕೊಂಡು ಹೊಡೆದೆ, ನಾನು ಹತ್ತಿ ಸಂಪೂರ್ಣ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ನಾನು ನೆಲಕ್ಕೆ ಹಾಕಿದಿನಿ, ಫಸಲಿಗೆ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಇದನ್ನೇ ಸಸ್ಯಜನ್ಯ ಔಷಧಿ ಮಾಡ್ಕೊಂಡು ಹೊಡೆದಿವಿ ಅಂತಲೂ ಹೇಳ್ತಾ ಇದ್ದಾರೆ. ಸರಿ, ನಿಮ್ಮ ಕೃಷಿ ಬಗ್ಗೆ ಹೇಳ್ರಿ, ಏನೇನು ಬೆಳೀತಾ ಇದ್ರಿ, ಜೊತೆಗೆ ಇದೆಲ್ಲ ಸಾವಯವದಲ್ಲೇ ಬೆಳೀತಾ ಇದ್ದೀರಾ, ಹೇಗೆ? ನಮ್ಮ 13 ಎಕರೆ ಸಂಪೂರ್ಣ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದಲೂ ಸಾವಯವದಲ್ಲೇ ಬೆಳೀತಾ ಇದ್ದೀವಿ. ನಾವು ಸಾವಯವದಲ್ಲಿ ಬೆಳೆಯೋಕ್ಕೆ ಪ್ರೇರಣೆ ಏನಪ್ಪ ಅಂದ್ರೆ ನಾವು ಸಜ್ಜನವರ ಒಡಬಳಕೆ ಬಹಳ ದಿನದಿಂದ ಇರೋದ್ರಿಂದ ಅವರು ಕೆಲವೊಂದು ಕಾರ್ಯಕ್ರಮಗಳು ಎಲ್ಲೇ ಆಗಲಿ ಕರ್ಕೊಂಡು ಹೋಗೋದ್ರು, ಹಿಂಗೋಯ್ ಬರಂಬ ಹಿಂಗೋಯ್ ಬರಮ್ಮ ಅಂತ ಅವ್ರು ಕರೆದಾಗ ಹೋಗ್ತಿದ್ವಿ. ನಾವು ಸ್ವಲ್ಪ ಆರಾಮಿದ್ದ ಸಮಯದಲ್ಲಿ ಹೋಗ್ತಿದ್ವಿ, ನಾವು ಬದುಕಿನ ಒತ್ತಡದಾಗ ಇಲ್ಲ ಕಲಿಯಲ್ಲ ಅಂತ ಹೇಳ್ತಿದ್ವಿ. ಹೋದಾಗ ಕೆಲವು ಕಡೆ ಕೇಳಿದಾಗ ನಮಗೆ ಮೊದಲಿಂದಲೂ ಸುಮಾರು ಜಮೀನು ನಮ್ಮ ಸಾವಯವದಲ್ಲೇ ಇರ್ತಿತ್ತು, ಏನು ಅಲ್ಪ ಸ್ವಲ್ಪ ಆಗ್ತಿದ್ರು, ಒಂದು 5% 10% ಅದನ್ನು ಬಿಟ್ಟು ನಾವು ಸಂಪೂರ್ಣವಾಗಿ ಸಾವಯವನೇ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಇರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಗೋನಂದ ಜಲ ನಮ್ಮದೇ ಒಂದು ಆಕಳು ತೀರ್ಕೊಂಡಿತ್ತು, ಅದ್ರದ್ದು ನಾವು ಗೋನಂದ ಜಲ ತಯಾರು ಮಾಡ್ಕೊಂಡಿದ್ದೀವಿ. ಗೋಕುಪ್ಪ ಅಮೃತನೂ ತಯಾರು ಮಾಡ್ಕೊಳ್ತೀವಿ. ಇದನ್ನೇ ನಾವು ಹೊಡ್ಕಂತಲೇ ನಾವು ಪೂರ್ಣ ಸಂಪೂರ್ಣ ಸಾವಯವದಲ್ಲೇ ಬೆಳಿತೀವಿ. ಮೆಕ್ಕೆಜೋಳ ಹಾಕ್ತಂದ್ರೆ ಅದಕ್ಕೆ ಸೈನಿಕ ಹುಳು ಬರುತ್ತೆ, ಅದಕ್ಕೆ ನಾವು ಅಗ್ನಿಯಸ್ತ್ರ ಅಂತೇಳಿ ನಮ್ಮ ಸಾವಯವದಲ್ಲಿ ಇದೆ. ಗಂಜಲ, ಬೇವಿನ ತಪ್ಪಲು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಅದನ್ನು ಮೂರಕ್ಕೆ ಬರತಕ್ಕನ ಕುದಿಸಿಬಿಟ್ಟು ಅದನ್ನು ಸರ್ವೇ ಮಾಡೋದ್ರಿಂದ ನಮಗೆ ಸೈನಿಕಗಳು ಸಾಯುತ್ತೆ, ಸದ್ದಿದೆ ನಮ್ಮಲ್ಲಿ ಪ್ರಾಕ್ಟಿಕಲಿ. ನಾನು ಸುಮಾರು ಈಗ ಯಾವಾಗ ಮೆಕ್ಕೆಜೋಳ ಹಾಕಿದ್ರು ನಾನು ಇದನ್ನು ಸ್ಪ್ರೇ ಮಾಡ್ಕೊಂಡೆ ಬಂದಿದ್ದೆ. ಅಗ್ನಿಯಸ್ತ್ರ ಅಂತೇಳಿ ಏನೇನು ಹಾಕಿ ಮಾಡೋದಿದ್ನ? ಅಗ್ನಿಯಸ್ತ್ರಕ್ಕೆ 20 ಲೀಟರ್ ಗಂಜಲಿಗೆ 5 ಲೀಟರ್ ಬೇವಿನ ಸೊಪ್ಪು, 1 ಕೆಜಿ ಹಸಿಮೆಣಸಿನಕಾಯಿ, 1/2 ಕೆಜಿ ಬೆಳ್ಳುಳ್ಳಿ, 1 ಕೆಜಿ ತಂಬಾಕು, ಅದನ್ನೆಲ್ಲ ಪೇಸ್ಟ್ ಮಾಡ್ದಂಗೆ ಮಾಡ್ತೀವಿ ಮಿಕ್ಸಿ ಹಾಕೊಂಬಿಟ್ಟು. ಆ ಪೇಸ್ಟ್ ಮಾಡಿ ಅದನ್ನು ಗಂಜಿನಲ್ಲಿ ಉಕ್ಕು ಬರೋ ತನಕ ಕುದಿಸ್ಬೇಕು ಬಲೆ ಮೇಲಿಟ್ಟು. ಆ 3 ಉಕ್ಕು ಬರೋ ತನಕ ಕುದಿಸಿ ಅದನ್ನು ಸೋಸಿ 1 ಕ್ಯಾನ್ಗೆ 1/2 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ತೀವಿ. 16 ಲೀಟರ್ ನೀರಿಗೆ 1/2 ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದರೆ ಆ ಸೈನಿಕ ಹುಳು ಏನು ಕೆಮಿಕಲ್ ಹೊಡೆದಾಗ ಸಾಯುತ್ತೆ ಅದೇ ರೀತಿ ಸಾಯುತ್ತೆ. ಹೌದಾ? ಮೆಕ್ಕೆಜೋಳಕ್ಕೆ ಕಾಡುವಂಥ ಸೈನಿಕ ಹುಳು ಇದು ನಿಯಂತ್ರಣಕ್ಕೆ ಬರುತ್ತೆ, 100ಕ್ಕೆ 100 ನಿಯಂತ್ರಣಕ್ಕೆ ಬಂದಿದೆ ಸರ್. ಸೊ ಇದನ್ನ ರೈತರು ಹೆಚ್ಚು ಬಳಕೆ ಮಾಡ್ತಾರ ಹೇಗೆ? ನಮ್ಮ ಏನಿದೆ ಅದೇ ಸರ್, ಈಗ ಏನಾಗಿದೆ ನಾಟಿ ಆಕಳುಗಳು ಇಲ್ಲ, ಗಂಜಲು ಸಿಗೋದ್ ಕಷ್ಟ. ಒಂದು ಅದನ್ನ ಪೇಸ್ಟ್ ಮಾಡಿ ಕುದಿಸಿ ಮಳಸಿವಷ್ಟು ಪೇಷನ್ಸ್ ಇಲ್ಲ. ಫಾಸ್ಟ್ ಫುಡ್ ಹೆಂಗೆ ಹಂಗೆ ಜನಗಳು ಔಷಧಿ ಅಂಗಡಿ ಹೋಗಿ ತಂದೋಡಿಯೋದೆ ಅವ್ರ ಅಭ್ಯಾಸ. ನಾವು ಬಂಡ್ರು ಪ್ರಾಕ್ಟಿಕಲಿ ಮಾಡಿದೀವಿ, ಅನುಭವ ಇದೆ, ನಾವು ಅದನ್ನೇ ಮಾಡ್ಕೊಂಡು ಹೊಡಿತೀವಿ. ಸಾವಯವ ಕೃಷಿ ಮಾಡ್ಕೊಂಡು ತಾಳ್ಮೆ ಶಕ್ತಿ ಇದ್ರೆ ಮಾತ್ರ ಆಗುತ್ತೆ. ಅದು ಫಾಸ್ಟ್ ಫುಡ್ನಷ್ಟು ಫಾಸ್ಟ್ ಇರಲ್ಲ, ಸಾವಯವ ಕೃಷಿ ಸ್ವಲ್ಪ ನಿಧಾನ. ಈಗ ನೀವೇನು ಬೆಳೆಗಳನ್ನೆಲ್ಲ ಬೆಳೀತಿರಲ್ಲ, ಇವಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಔಷಧಿಗಳು ಹಾಕದೆ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೀತಾ ಇದ್ದೀರಿ. ಸೊ ಇದರಿಂದಾಗಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿರುತ್ತಾ ಅಥವಾ ನಿಮಗೆ ಮಾರುಕಟ್ಟೆ ಹೇಗೆ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಿ? ಮಾರುಕಟ್ಟೆ ಸ್ವಲ್ಪ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ. ನಾವೀಗ ಬೆಳೆದಿರ್ತಕ್ಕಂಥ ಮಾಲ್ ನಮ್ಮ ರೇಟ್ ಎಂದು ಬರುತ್ತೆ ಅಲ್ಲೇ ತನಕ ನಾವು ಮಾರಾಟ ಮಾಡಲ್ಲ, ಅದಕ್ಕಾಗಿನೇ ಒಂದು ಗೋಡಂ ಕಟ್ಟಿಸಿದ್ವಿ. ನನ್ನ ಹತ್ರ ಸುಮಾರು 2 ವರ್ಷದಿಂದಲೂ ರಾಗಿ ಇದೆ, ನನಗೆ 35 ರೂಪಾಯಿ ಎಂದು ಬರುತ್ತೆ ಅವತ್ತು ಮಾರ್ಬೇಕಂತ ಹಂಗೆ ಇಟ್ಟಿದ್ದೀನಿ. ಅದಕ್ಕಿಂತ ಕಡಿಮೆ ನಾನು ಮಾರಾಟ ಮಾಡೋಕೆ ನನಗೆ ಇಷ್ಟ ಇಲ್ಲ, ಮಾರಲ್ಲ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ. ಉರುಳಿ ಇದೆ, ಈಗ 2 ವರ್ಷದ ಉರುಳಿ ಇದೆ, ಉರುಳಿ ಈಗ 25 ರೂಪಾಯಿ ಇದೆ, 40 ರೂಪಾಯಿ ಎಂದು ಬರುತ್ತೆ, ಇನ್ನು 3 ವರ್ಷ ಆಗಲಿ 40 ರೂಪಾಯಿ ಬಂದಾಗ ಮಾರಾಟ ಮಾಡ್ಬೇಕು ನನ್ನ ಉದ್ದೇಶಿತ ಹಂಗೆ ಇಟ್ಟಿದ್ದೀನಿ. ಅಂದರೆ ಒಬ್ಬ ರೈತರಿಗೆ ಒಂದು ಗೋದಾಮು ಬಹಳ ಅಗತ್ಯ. ಈ ತಾಳ್ಮೆ ಶಕ್ತಿ ಇದ್ದು ನಾನು ನನ್ನ ದರ ಬರತಕ್ಕ ಮಾರಾಟ ಮಾಡಲ್ಲ ಅಂದ್ರೆ ಗೋಡಮ್ ಇಲ್ಲದ ಕೈಲಿ ಆಗದೇ ಇಲ್ಲ. ಗೋಡನ್ ಇದ್ರೆ ಮಾತ್ರ ಆಗುತ್ತೆ, ಇಲ್ಲಪ್ಪ ಅಂದ್ರೆ ಅಲ್ಲೇ ಹೊಲದಲ್ಲಿ ತುಳಿಸೋದು ಹಂಗೆ ಮಾರಾಟ ಮಾಡೋದು, ಅದೆಷ್ಟಕ್ಕನ ಹೋಗಿರ್ಲಿ ಇಟ್ಕೊಳಕ್ಕೆ ಜಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅವಶ್ಯಕತೆ ಮಾರಿಬಿಟ್ಟು. ನಾವು ಆ ರೀತಿ ಆಗಬಾರ್ದು. ನಾವು ರೈತರು ಮುಂದುವರಿಬೇಕಪ್ಪ ಅಂದ್ರೆ ನಮ್ಮ ಬೆಲೆ ನಿರೀಕ್ಷೆ ಮಾಡ್ಕೊಂಡಿದ್ರೆ ಮಾತ್ರ ನಾವು ಮುಂದುವರಿತೀವಿ, ಅವ್ರು ಕೇಳಿದ ಬೆಲೆ ಕೂಡ ನಾವು ಮುಂದುವರಿಯಕ್ಕಾಗಲ್ಲ. ರೈತರಿಗೆ ಒಂದಿಷ್ಟು ಹಿತ್ತಲ ಜಾಗ ಇರುತ್ತೆ, ಆ ಜಾಗ ಈ ಜಾಗ ಅಂತ ಒಂದಿಷ್ಟು ಇದ್ದೇ ಇರುತ್ತೆ, ಅಂತಲ್ಲೆಲ್ಲ ಗೋದಾಮುಗಳನ್ನು ಕಟ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀರಿ ನೀವು? ಸೂಕ್ತಾರೆ, ಅವ್ರಿಗೆ ಎಷ್ಟು ಬೇಕು, ಅವ್ರ ಕೈಯಲ್ಲಿ ದೊಡ್ಡ ಗೋಡನ ಹಾಕಕ್ಕೆ ಜಾಗ ಇಲ್ಲಪ್ಪ ಅಂದ್ರೂ ಒಂದು 13-15 ಅಂತ ಆದ್ರೂ ಕಟ್ಕೊಂಡ್ರು ಅವ್ರು ಬೆಳೆದಿರ್ತಕ್ಕಂಥ ಮಾಲು ಸ್ಟಾಕ್ ಮಾಡೋಕೆ ಅವಕಾಶ ಆಗುತ್ತೆ. ರಮೇಶ್ ಅವ್ರು ಅದೇ ಹೇಳ್ತಿದ್ರು, ಈಗ ಒಬ್ಬ ರೈತನಿಗೆ ಮನೆ ಹತ್ರ ಹಿತ್ತಲೇ ಇರ್ತದೆ, ಏನಷ್ಟು ಜಾಗ ಇದ್ದೇ ಇರ್ತದೆ, ಈ ಗೋದಾಮು ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ನಿಮ್ಮ ಅನುಭವ ಹೇಳುತ್ತೆ ನನಗೆ. ಇದರಿಂದ ಬೆಳೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬಹುದು, ಬೆಲೆ ಹೆಚ್ಚಾದಾಗೆ ಮಾರಾಟ ಮಾಡಬಹುದು. ಯಾಕೆ ರೈತರು ಎಲ್ಲ ರೈತರು ಈ ನಿಟ್ಟಿನಲ್ಲಿ ಮುಂದಾಗಲ್ಲ? ಈ ನಿಟ್ಟಿನಲ್ಲಿ ಮುಂದಾಗಲ್ಲ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಾಗಿದೆ ಸರ್ ಅಂದರೆ, ಜನಗಳಲ್ಲಿ ಈ ಹೊರಗಡೆಯಿಂದ ಸಾಲ ತಂದಿರ್ತಾರೆ APMCಯಿಂದ, ಅವ್ರದ್ದು ಒತ್ತಡ ಜಾಸ್ತಿ ಆಗಿರುತ್ತೆ. ಒಂದು ಒಬ್ಬೊಬ್ಬರು ರೈತರದ್ದು ಒಂದೊಂದೇ ರೀತಿ ಸಮಸ್ಯೆಗಳು ಇರ್ತವೆ, ಅದು ಇಟ್ಕೊಳಕ್ಕೆ ತಾಳ್ಮೆನೂ ಇರಬೇಕು, ಸ್ವಲ್ಪ ಸುಧಾರಿಸಣ ಶಕ್ತಿನೂ ಇರಬೇಕು ಹಣಕಾಸಿನಲ್ಲಿ, ಹಂಗಾದ್ರೆ ಮಾತ್ರ ಇಟ್ಕೊಳಕ್ಕಾಗುತ್ತೆ. ನಾವು ಗೋಡಮ್ ಕಟ್ಸಿ ನಾವು ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಂಡಿದ್ದೀವಿ, ಇಟ್ಕೊಳ್ತಾ ಇದ್ದೀವಿ. ನಾವು ಮೊದಲು ಮಾರಾಟ ಮಾಡಿರ್ಬೋದು ಹಂಗಾನೆ ಗೋಡಮ್ ನೆಲದಲ್ಲಿ. ಹಿಂದಿನ ಕಾಲದಲ್ಲಿ ಗೋಡಮ್ ಏನಾಯ್ತು, ಅಂಡರ್ಗ್ರೌಂಡ್ನಲ್ಲಿ ಖಣಜ ಮಾಡಿರೋರು ಅಗೆಯವಂತ ಮಾಡಿರೋರು, ಗೋಡ್ಗಳಲ್ಲಿ ಒಡೆಯವಂತ ಇಡ್ತಿದ್ರು. ಈಗ ವಾಸ್ತವ ಮನೆಗಳು ಬಂದ್ಬಿಟ್ಟು ಒಡೆ ಹೋದವು, ಈ CC ರೋಡ್ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಕಣಜ ಹೋದ್ವು, ಅಗೆಯೋಗಳು ಹೋಗ್ಬಿಟ್ಟು ಹಂಗಾಗ್ಬಿಟ್ಟು ಈಗೆಲ್ಲ ಏನಪ್ಪ ಅಂದ್ರೆ APMC ಬಂದಾಳಿಂದ ಹೊಲದಾಳಿಂದ ಸೀದಾ APMC ಹೋಗುತ್ತೆ. ನಾವು ಸ್ವಲ್ಪ ನಮಗೆ ರೇಟ್ ಬಂದಾಗ ಮಾರಾಟ ಮಾಡೋಕೆ ಈಗ APMC ಏನು ಮಾಡ್ತಾರಪ್ಪ ಅಂದ್ರೆ ಖರೀದಿದಾರರು ಈ ರೈತರು ಹೆಚ್ಚು ಯಾವಾಗ ಮಾರ್ಕೆಟ್ ಇರ್ತಾರೆ ಅವಾಗ ಕಡಿಮೆ ಬೆಲೆ ತಗೊಳ್ತಾರೆ, ಸ್ವಲ್ಪ ರೈತರು ತರ್ತಕ್ಕಂಥ ಸಂಖ್ಯೆ ಕಡಿಮೆ ಆದಾಗ ಜಾಸ್ತಿ ಬೆಲೆಗೆ ತಗೊಳ್ತಾರೆ. ಆ ರೀತಿಯಾಗಿರೋದ್ರಿಂದ ನಾವು ಸ್ವಲ್ಪ ದಿನ ಬಿಟ್ಟು ಹಾಕಿದ್ರೆ ನಮಗೂ ಅನುಕೂಲ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಗೋಡನ್ ಮಾಡ್ಕೊಡಿವಿ. ಇತ್ತಿದ್ರೆ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು 4-5 ಹಣ್ಣಿನ ಗಿಡಗಳು ಹಾಕೊಂಡ್ರು ಅವ್ರು ಹಣ್ಣು ತಿನ್ಬೋದು. ನಮ್ಮ ಮನೆ ಹತ್ರ ಕಳೆದಲ್ಲಿ ನಾವು ಮನೆ ಇರೋದ್ರಿಂದ ಒಂದು ಸಪೋಟ ಗಿಡ ಹಾಕೊಂಡಿವಿ, ಒಂದು ಪೇರ್ಲ ಗಿಡ ಹಾಕೊಂಡಿವಿ, ಒಂದು ಬುಕ್ಕೆ ಗಿಡ ಹಾಕೊಂಡಿವಿ, ಸೀತಾಫಲ ಗಿಡ ಹಾಕೊಂಡಿವಿ. ಇವೆಲ್ಲವೂ ನಮಗೆ ವರ್ಷಕ್ಕೆ ಯಾವ್ಯಾವ ಕಾಲದಲ್ಲಿ ಯಾವ ಹಣ್ಣು ಸಿಗ್ತಾವೆ ಅವನ್ನೆಲ್ಲ ತಿಂತಾ ಇದ್ದೀವಿ. ಹಿತ್ತಲಿರ್ತಕ್ಕಂಥವ್ರು ಹಾಕೊಂಡ್ರು ಬಹಳ ಒಳ್ಳೇದೇನೆ, ಅವ್ರ ಮನೆ ಬೇಕಾಗಿರ್ತಕ್ಕಂಥ ಹಣ್ಣು ಅವರೇ ತಿನ್ಬಹುದು. ಹಿತ್ತಲನ್ನು ಹಾಗೆ ಸುಮ್ಮನೆ ಅದನ್ನ ಕಳ್ಳಿ ಕಂಟಿ ಬಿಡೋದಕ್ಕಿಂತ ಹಣ್ಣು ಹಂಪಲು ಗಿಡಗಳನ್ನು ಹಾಕೊಂಡ್ರೆ ಒಳ್ಳೆ ಮನೆ ಮಂದಿಗೆ ಮಕ್ಕಳಿಗೆ ಎಲ್ಲದಕ್ಕೂ ಒಳ್ಳೊಳ್ಳೆ ಹಣ್ಣುಗಳು. ನಾವು ಕೆಮಿಕಲ್ ಇರತಕ್ಕಂಥ ಹಣ್ಣನ್ನು ತಿಂತೀವಿ ನಮ್ಮ ಮನೆಯಲ್ಲೇ ಇದ್ರೇನೆ, ಹಂಗಾಗ್ಬಿಟ್ಟು ನಾವು ಎಲ್ಲ ರೀತಿ ಹಣ್ಣು ತಿಂತಾ ಇದೀವಿ. ಜೊತೆಗೆ ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಿ? ಹೌದು ಸರ್. ಏನೇನು ಮಾಡ್ತೀರಿ ಟೈಲರಿಂಗ್? ಟೈಲರಿಂಗ್ ನಾವು ಸುಮಾರು 25 ವರ್ಷದಿಂದಲೂ ಟೈಲರಿಂಗ್ ಕಸಬು. ನಮಗೆ ಅದು ಒಂಥರ ಉಪ ಕಸಬು ಇದ್ದಂಗೆ, ಅದೇನು ಮೇಜರ್ ಕಸಬಲ್ಲ, ವ್ಯವಸಾಯನೇ ಮೇಜರ್ ಕಸಬು. ನಾವು ಬಿಡುವಿನ ಸಮಯದಲ್ಲಿ ಬಟ್ಟೆ ಬಿದ್ದು ಬಂದ್ರೆ ಬಿಡು ಮಾಡ್ಕೊಂಡಾದ್ರೂ ಬಟ್ಟೆ ಹೊಲಿತೀವಿ. ರಾತ್ರಿ ಸಮಯದಲ್ಲಾದರೂ ಹೊಲಿತೀವಿ, ಇಲ್ಲ ಹೊಲದ ಕೆಲಸಕ್ಕೆ ಲೇಬರ್ ಕಳಿಸಿ ಆದ್ರೂ ಬಟ್ಟೆ ಹೊಲಿತೀವಿ. ಟೈಲರಿಂಗ್ ನಮಗೆ ಭಾಳ ಹೆಲ್ಪ್ ಮಾಡಿದೆ, ಸಹಕಾರಿಯಾಗಿಲ್ಲ. ಎಣ್ಣೆ ಸಾಧಾರಣ ಹೀಟ್ ಬರುತ್ತೆ, ಎಣ್ಣೆ ಸಾಧಾರಣವಾಗಿರುತ್ತೆ. ಒಂದು ಗಂಟೆಗೆ 50 kg ಸೂರ್ಯಕಾಂತಿನ ಎಣ್ಣೆ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಯಂತ್ರ ಆಗಿರೋದ್ರಿಂದ ಅದು ಅಂತ ಹೀಟ್ ಏನಿರಲ್ಲ, ಟೆಂಪರೇಚರ್ ಕಡಿಮೆನೇ ಇರುತ್ತೆ. ಈಗ ಇದು ಎಣ್ಣೆ ಯಾವ ಪ್ರಮಾಣದಲ್ಲಿ ಸಿಗುತ್ತೆ, ಎಷ್ಟು ಕೆಜಿಗೆ? ಸರ್, ಸೂರ್ಯಕಾಂತಿ 4 kg 1 kg ಎಣ್ಣೆ ಬರುತ್ತೆ. ಶೇಂಗಾನು 3 kg 800 g, 4 kg 1 kg ಎಣ್ಣೆ ಬರುತ್ತೆ. ಸರ್, ಈಗ ಬೆಲೆ ಇವತ್ತು ಏನು ಅಂಗಡಿಗಳಲ್ಲೆಲ್ಲ ಬೇರೆ ಬೇರೆ ಕಂಪನಿಗಳ ಎಣ್ಣೆಗಳೆಲ್ಲ ಬಂದು ತುಂಬ ಬೆಲೆ ಜಾಸ್ತಿ ಆಗಿದೆ ಅಂತ ಅಳಲು ಜನರಲ್ಲಿದೆ. ಸೊ ಈಗ ಗಾಣದಿಂದ ತಯಾರಿಸಿರ್ತಕ್ಕಂಥ ಎಣ್ಣೆಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಆ ಒಂದು ಮಾರ್ಕೆಟಿನ ಸ್ಪರ್ಧೆಗೆ ನಿಮಗೆ ಒಳ್ಳೆ ಲಾಭದಾಯಕ ಬೆಲೆ ಸಿಗ್ತಾ ಇದೆಯಾ? ಹೇಗೆ? ನಾವು ನಮ್ಮ ಬೆಲೆಗೆ ಸುಮಾರು ಈ ಶೇಂಗಾ ಎಣ್ಣೆ 300 rupees ಮಾರಾಟ ಮಾಡ್ತಾ ಇದ್ದೀವಿ. ಅದನ್ನ ಎಣ್ಣೆ ಒಳ್ಳೇದು, ನಮಗೆ ಗಾಣದ ಎಣ್ಣೆನೇ ಬೇಕಂತಕ್ಕಂಥವ್ರು ಕೇಳಿದ್ರೆ ಮಾತ್ರ ಕೊಡ್ತೀವಿ. ಎಲ್ಲರೂ ತಗೊಳ್ಳೋದ ಸರ್, ಇದು ರೇಟ್ ಅನ್ನಿಸ್ತದೆ. ನಾವು ಬಿಡಿಸ್ತಕ್ಕಂಥ ಎಣ್ಣೆ ಯಾರು ಬಯಸ್ತಾರೋ ಅವ್ರಿಗೆ ನಾವು ಕೊಡ್ತೀವಿ ಸರ್. ನಾವು ಕೇಳಿದ ರೇಟ್ಗೆ 300 rupees ಲೀಟ್ರ್ ಶೇಂಗಾ ಎಣ್ಣೆ ಕೊಡ್ತೀವಿ, ಸೂರ್ಯಕಾಂತಿ ಎಣ್ಣೆ 280 rupees ಕೊಡ್ತಾ ಇದ್ದೀವಿ. ರಮೇಶ್ ಅವರಿಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ, ನಿಮ್ಮ ಮಕ್ಕಳು ಮತ್ತು ಮುಂದೆ ಏನೇನು ಕನಸುಗಳು? ನಮ್ಮ ಕುಟುಂಬದಲ್ಲಿ ನಾನು, ನನ್ನ ಹೆಂಡತಿ, ಇಬ್ಬರು ಮಕ್ಕಳಿದ್ದಾರೆ, ಇಬ್ಬರು ಹೆಣ್ಮಕ್ಳೇ. ಒಬ್ಬಮ್ಮ 8th class ಓದ್ತಿದ್ದಾಳೆ, ಒಬ್ಬಮ್ಮ 6th ಓದ್ತಿದ್ದಾಳೆ. ಅವರು ಮುಂದೆ ಏನು ಆಗ್ತಾರಂತ ಈಗಲೇ ನಿರೀಕ್ಷೆ ಹೇಳಕ್ಕೆ ಬರಲ್ಲ. ಅವರು ವಿದ್ಯೆ ಎಜುಕೇಷನ್ ಯಾವ ರೀತಿ ಅದ್ರ ಮಾಡ್ತೀವಿ, ಪರವಾಗಿಲ್ಲ, ಓದ್ತಿದ್ದಾರೆ. ಒಂದು 80%-95% ತನಕ ಓದ್ತಿದ್ದಾರೆ. ಈಗ ಕೃಷಿ ಅಂದರೆ ತುಂಬ ವೆಚ್ಚದಾಯಕವಾಗ್ತದೆ, ಲಾಭ ಕಡಿಮೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಜನರ ಅಳಲು. ಈಗ ನಿಮ್ಮ ಈ ಕೃಷಿ ಪದ್ಧತಿಯನ್ನೆಲ್ಲ ನೋಡಿದರೆ ವೆಚ್ಚದಾಯಕವಲ್ಲದ ಅಂದರೆ ವೆಚ್ಚವಿಲ್ಲದೇ ಅಂದರೆ ಕಡಿಮೆ ವೆಚ್ಚದಲ್ಲೇ ಕೃಷಿ ಮಾಡ್ಬೋದು ಅಂತಕ್ಕಂಥದ್ದು, ಹಾಗಾಗಿ ನಿಮ್ಮನ್ನು ಅನುಕರಿಸುವಂಥ ರೈತರು ಮುಂದೆ ಬರ್ತಾ ಇದ್ದಾರೆ ಹೇಗೆ? ಕೆಲವೊಬ್ರು ನೋಡ್ಕೊಂಡು ಬರ್ತಾ ಇದ್ದಾರೆ, ಫಸ್ಟ್ ನಮ್ಮನ್ನು ಸ್ವಲ್ಪ ಅಣಗಿಸ್ತಿದ್ರು, ಇವರು ಏನು ಸಾವಯವ ಮಾಡ್ತಾರಂತೇಳಿ. ಈಗ ಅವರು ಸ್ವಲ್ಪ ಖರ್ಚು ಜಾಸ್ತಿ ಕಂಡಾಗ ನಾವು ಕಡಿಮೆ ಮಾಡ್ತಕ್ಕಂಥದ್ದು ನೋಡಿ ಕೆಲವರು ಸ್ವಲ್ಪ ಟರ್ನ್ ಆಗ್ತಿದ್ದಾರೆ, ಕಡಿಮೆ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಒಂದೇ ಸಾಲಿನೂ ಬರೋದು ಕಷ್ಟನೇ. ಒಳ್ಳೆಯದು ರಮೇಶ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುಗಳೇ, ಇದುವರೆಗೂ ಸಾವಯವ ಕೃಷಿ ಅನುಭವ ಕುರಿತು ಕೂಡ್ಲಿಗಿ ತಾಲೂಕು ಹುಲಿಕೆರೆ ಗ್ರಾಮದ ಪ್ರಗತಿಪರ ರೈತರಾದ ರಮೇಶ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ಇವಾಗ ನಾನು ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯ ಹವಾಮಾನದ ಪರಿಸ್ಥಿತಿ ಮತ್ತು ಹವಾಮಾನದ ಪರಿಸ್ಥಿತಿಗೆ ಅನುಸಾರವಾಗಿ ರೈತ ಬಾಂಧವರು ಕೈಗೊಳ್ಳಬೇಕಾದ ಕೃಷಿ ಸಲಹೆಯನ್ನು ಹೇಳಲು ಇಷ್ಟಪಡ್ತೇನೆ. ಮುಂಗಾರಿನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಉತ್ತಮವಾದ ಮಳೆ ಆಯ್ತು, ಕೊನೆಯಲ್ಲಿ ಒಂದು ನಮಗೆ ಈ ತೇವಾಂಶದ ಬಾಧೆಯನ್ನ ಎದ್ದು ಕಾಣುತ್ತು. ಹಿಂಗಾರಿನಲ್ಲಿಯೂ ಸಹ ನಮಗೆ ಮಳೆಯ ಕೊರತೆಯನ್ನು ಎದ್ದು ಕಾಣ್ತಾ ಇದೆ, ಬಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಳೆ ಆಗಿದೆ. ಮುಂದಿನ ಒಂದು ವಾರದ ಒಂದು ಮಳೆ ಮುನ್ಸೂಚನೆ ಹೇಳ್ಬೇಕಪ್ಪ ಅಂತಂದ್ರೆ, ಈಗ 2-3 ದಿವಸದಲ್ಲಿ ನಮಗೆ ಸಾಧಾರಣದಿಂದ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆಗಳಿದ್ದಾವೆ. ಹಾಗೇನೆ ಈ ಒಂದು ತಂಪಾದ ವಾತಾವರಣ ಮತ್ತು ಮೋಡ ಮುಸುಕಿದ ವಾತಾವರಣ ಮುಂದುವರಿತೈತೆ. ಈ ತರ ಒಂದು ಹವಾಮಾನದಲ್ಲಿ ನಮಗೆ